ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಮಯ 5:30:20. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಜಾಹೀರಾತುಗಳು. ಉದ್ಯೋಗವಾಣಿ ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. ಎಸ್ಎಸ್ಎಲ್ಸಿ ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮೋ ಕೋರ್ಸ್ ಅನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಹರಳು ಬೆಳೆ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆರ್ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಇದೀಗ ಪ್ರಸಾರವಾಗಲಿದೆ. ನಮಸ್ಕಾರ ಡಾಕ್ಟರ್ ಮೋಹನ್ ಕುಮಾರ್ ಅವರೇ. ನಮಸ್ಕಾರ ಸರ್. ಈ ಹರಳು ನಮ್ಮ ಮುಖ್ಯವಾದಂಥ ಒಂದು ಎಣ್ಣೆಕಾಳು ಬೆಳೆ. ಈ ಒಂದು ಬೆಳೆಯನ್ನ ನಾವು ವಿಶೇಷವಾಗಿ ಕುಷ್ಕಿನಲ್ಲಿ ಹೆಚ್ಚಾಗಿ ಬೆಳೆಯೋದನ್ನ ಕಾಣ್ತಾ ಇರ್ತೇವೆ. ಜೊತೆಗೆ ನಮ್ಮ ರೈತ ಬಾಂಧವರು ಬೇರೆ ಬೆಳೆಗಳ ಜೊತೆಯಲ್ಲಿ ಇದನ್ನು ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗೂ ಕೂಡ ಬೆಳ್ಕೊಳ್ತಾರೆ. ಆದರೆ ತಾವು ತಜ್ಞರು ಹೇಳ್ತಾ ಇರ್ತಾರೆ, ಇತ್ತೀಚೆಗೆ ಈ ಹರಳಿಗೆ ಸಾಕಷ್ಟು ಬೇಡಿಕೆ ಇದೆ, ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ ಅಂತ ಅಂದು ಇದನ್ನು ಪೂರ್ಣ ಬೆಳೆಯಾಗೂ ಕೂಡ ಅವರು ಬೆಳ್ಕೊಂಡು ಉತ್ತಮವಾದಂಥ ಲಾಭವನ್ನು ಪಡ್ಕೋಬಹುದು ಅಂತ ಹೇಳ್ತಾ ಇರ್ತೀರ. ತಾವಿವತ್ತು ಮುಖ್ಯವಾಗಿ ಈ ಹರಡು ಬೆಳೆಯ ಒಂದು ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಹರಳು ಬೆಳೆಯ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಹರಳು ಒಂದು ಭಾರತ ದೇಶದಲ್ಲಿ ಬೆಳೆಯ ಪ್ರಮುಖವಾದ ಅಖಾದ್ಯ ಎಣ್ಣೆಕಾಳು ಬೆಳೆಯಾಗಿದ್ದು ನಮ್ಮ ದೇಶದಲ್ಲಿ 9 ವಿವಿಧ ಎಣ್ಣೆಕಾಳುಗಳ ಬೆಳೆಗಳನ್ನು ಬೆಳಿತೀವಿ. ಆ 9 ಬೆಳೆಗಳಲ್ಲಿ ಹರಳು ಒಂದು ಪ್ರಮುಖ ಅಖಾದ್ಯ ಎಣ್ಣೆಕಾಳು ಬೆಳೆ. ಅಖಾದ್ಯ ಅಂದ್ರೆ ಅಡುಗೆಗೆ ಉಪಯೋಗಿಸದೇ ಇರುವಂತಹ ಎಣ್ಣೆಕಾಳು ಬೆಳೆ. ಇದನ್ನ ಅಡುಗೆ ಅಥವಾ ಏನೇ ಕನ್ಸಂಪ್ಷನ್ ಪರ್ಪಸ್ಗೆ ಉಪಯೋಗಿಸದೇ ಇದ್ರೂ ಕೂಡ ಇದಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಬರ್ತಾ ಇರೋ ಬೇಡಿಕೆಗಳಿಗೆ ಪ್ರಮುಖ ಕಾರಣ. ಪ್ರಸ್ತುತ ನಾವು ಏನು ಕೈಗಾರಿಕೀಕರಣ, ನಗರೀಕರಣ ಮತ್ತೆ ಜಾಗತೀಕರಣಗಳನ್ನು ನೋಡ್ತಿದೀವಿ, ಇದರಿಂದಾಗಿ ಇದಕ್ಕೆ ಯಥೇಚ್ಛವಾಗಿ ಬೇಡಿಕೆ ಹೆಚ್ಚಾಗ್ತಾ ಇರುವಂತದ್ದು. ಈ ಬೆಳೆ ಪ್ರಮುಖವಾಗಿ ಭಾರತ ದೇಶವು ಏಕಸ್ವಾಮ್ಯತ್ವವನ್ನು ಹೊಂದಿದ್ದು ಹೆಚ್ಚು ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದ್ದು ಜಾಗತಿಕವಾಗಿ ಇರುವ ಬೆಳೆ ವಿಸ್ತೀರ್ಣದ 84% ಪ್ರದೇಶ ಬರೀ ಭಾರತದಲ್ಲೇ ಇದೆ. ಜಾಗತಿಕವಾಗಿ ನೀವು ಪ್ರಪಂಚದ ಯಾವುದೇ ಮೂಲೆಗೆ ಹೋಗ್ಬಿಟ್ಟು ಹರಳೆಣ್ಣೆ ಅಥವಾ ಅದರ ಪೂರಕ ಉತ್ಪನ್ನಗಳನ್ನ ನೀವು ಕೊಂಡಿದ್ದೇ ಆದಲ್ಲಿ ಅಥವಾ ನೋಡಿದ್ದೇ ಆದಲ್ಲಿ ಅದು ಅವಶ್ಯವಾಗಿ ಭಾರತದಿಂದನೇ ಬಂದಿರುತ್ತೆ. ಅದು ಭಾರತದ ಮಟ್ಟಿಗೆ ಹೆಮ್ಮೆಯ ವಿಷಯ. ಮತ್ತೆ ಭಾರತದಲ್ಲಿ ಇದನ್ನ ಯಥೇಚ್ಛವಾಗಿ ಬೆಳೀತಾರೆ. ಭಾರತದಲ್ಲಿ ಎಲ್ಲ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಈ ಬೆಳೆಗಳನ್ನ ಯಥೇಚ್ಛವಾಗಿ ಬೆಳೆಯೋದುಂಟು. ಈ ಬೆಳೆಯನ್ನು ತಾವು ಈಗಾಗಲೇ ಹೇಳಿದಂಗೆ ಏಕ ಬೆಳೆ ಪದ್ಧತಿಯಲ್ಲಿ ಅಥವಾ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಅಥವಾ ಈ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಬದುಗಳ ಮೇಲೆ ಅಥವಾ ಇನ್ನಿತರೆ ಯಾವುದೋ ಅನುಪಯುಕ್ತ ಪ್ರದೇಶಗಳಲ್ಲಿ ಜಾಸ್ತಿ ಈ ಬೆಳೆಯನ್ನು ಬೆಳೆಯಲಾಗ್ತಿದೆ ಸರ್. ಇನ್ನು ಮುಖ್ಯವಾಗಿ ನಾವು ಈ ಹರಳು ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳಿಗೆ ಬಂದರೆ ಭೂಮಿಯ ಆಯ್ಕೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಹರಳು ಬೆಳೆಗೆ? ಯಾವುದೇ ಬೆಳೆಯಾದಲ್ಲಿ ಭೂಮಿಯ ಆಯ್ಕೆ ಬಹುಮುಖ್ಯವಾಗಿ ಇರುತ್ತೆ. ವಿವಿಧ ಬೆಳೆಗಳಿಗೆ ವಿವಿಧ ರೀತಿಯ ಭೂಮಿಯ ಬೇಡಿಕೆ ಇರುತ್ತೆ. ಈ ಹರಳು ಬೆಳೆಯನ್ನು ನಾವು ನೋಡೋದಾದ್ರೆ ಇದು ಒಂದು ಆಳವಾದ ಬೇರು ವಲಯವನ್ನು ಹೊಂದಿರುವ ಬೆಳೆ, ಮತ್ತೆ ಇದು ಬರ ಸಹಿಷ್ಣುತೆಯನ್ನು ಹೊಂದಿರುವ ಬೆಳೆ ಆಗಿರೋದ್ರಿಂದ ಇದನ್ನ ಲಾಭದಾಯಕವಾಗಿ ಬೆಳಿಬೇಕು ಅಂದ್ರೆ ಆ ಭೂಮಿ ಒಂದು ಮಧ್ಯಮದಿಂದ ಹೆಚ್ಚು ಆಳ ಬೇರು ವಲಯ ಆಳ ಇರುವಂತ ಭೂಮಿಯಾಗಿರಬೇಕು. ಮತ್ತೆ ಇದನ್ನ ತುಂಬಾ ಫಲವತ್ತಾದ ಭೂಮಿಗಳಲ್ಲಿ ಹರಳನ್ನ ಬೆಳಿಬಾರದು. ಯಾಕೆ ಅಂದ್ರೆ ಹರಳು ಒಂದು ಬಹುವಾರ್ಷಿಕ ಬೆಳೆಯಾಗಿ ಅದು ಮಾರ್ಪಾಡಾಗೋದ್ರಿಂದ ಜಾಸ್ತಿ ಫಲವತ್ತಿರ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಹಾಕಿದ್ರೆ ಅದು ಬರೀ ಅದರದ್ದು ವೆಜಿಟೇಟಿವ್ ಗ್ರೋತ್ ಅಂತ ಏನ್ ಹೇಳ್ತೀವಿ, ಬೆಳವಣಿಗೆ ಜಾಸ್ತಿ ಆಗುತ್ತೆ, ಸಸ್ಯ ಬೆಳವಣಿಗೆ ಆಗಿ ಅವಧಿ ಮುಂದೂಡಲ್ಪಡುತ್ತೆ. ಇದು ಒಂದು. ಆಮೇಲೆ ಈ ಹರಳನ್ನ ನೀರು ತುಂಬಾ ಚೆನ್ನಾಗಿ ಬಸದು ಹೋಗುವಂತ ಜಾಗಗಳಲ್ಲಿ ಬೆಳಿಬೇಕು. ನೀರು ನಿಲ್ಲಬಾರದು, ಅಂದ್ರೆ ಈ ಜವಳು ಭೂಮಿ ಅಂತ ಏನ್ ಕರಿತೀವಿ ಅಂತ ಪ್ರದೇಶಗಳಲ್ಲಿ ಹರಳನ್ನ ಬೆಳಿಬಾರದು. ಅದನ್ನ ಬೆಳೆದಿದ್ದೆ ಆದಲ್ಲಿ ಸಸಿ ಹಂತದಲ್ಲಿ ಕೆಲವು ಶಿಲೀಂಧ್ರ ಆಧಾರಿತ ರೋಗಗಳಿಗೆ ತುತ್ತಾಗಿ ಬೆಳೆಹಾನಿಯಾಗ ಸಾಧ್ಯತೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ ಕಾರಣ ಇದನ್ನ ಕೆಂಪು ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಯಥೇಚ್ಛವಾಗಿ ನಾವು ಬೆಳಿಬಹುದು. ಹಾಗೇನೆ ಕಪ್ಪು ಮಣ್ಣಲ್ಲೂ ಕೂಡ ನಾವು ಬಸಿಗಾಲುವೆಗಳಿಂದ ನೀರನ್ನ ಬಸದು ಹೋಗೋ ವ್ಯವಸ್ಥೆ ಮಾಡ್ಕೊಂಡಿದ್ದಲ್ಲಿ ಕಪ್ಪು ಮಣ್ಣಲ್ಲೂ ಕೂಡ ನಾವು ಇದನ್ನ ಚೆನ್ನಾಗಿ ಬೆಳಿಬಹುದು. ಮತ್ತೆ ಪ್ರಮುಖವಾಗಿ ಈ ಬೆಳೆ ಜವಳು ಮತ್ತು ಕ್ಷಾರಯುಕ್ತ ಮಣ್ಣಿಗೆ ಸೂಕ್ತವಾಗಿರುವುದಿಲ್ಲ. ಅಂತ ಮಣ್ಣುಗಳನ್ನ ಹೊರತುಪಡಿಸಿ ಮತ್ತೆ ಯಾವುದೇ ರೀತಿಯ ಮಣ್ಣುಗಳಲ್ಲೂ ಕೂಡ ಇದನ್ನ ಬೆಳಿಬಹುದು. ಇನ್ನು ಹವಾಗುಣ ಯಾವ ರೀತಿ ಇರಬೇಕು ಅಂತೀರಿ? ಯಾವುದೇ ಬೆಳೆ ಉತ್ಪಾದನೆಯಲ್ಲಿ ಹವಾಗುಣ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಹರಳು ಇದು ಪ್ರಮುಖವಾಗಿ ಉಷ್ಣ ಮತ್ತು ಸಮಶೀತೋಷ್ಣ ವಲಯಗಳಲ್ಲಿ ಬೆಳೆಯುವಂತ ಬೆಳೆಯಾಗಿರೋದ್ರಿಂದ ಈ ಬೆಳೆಯನ್ನು ಇವಾಗಲೂ ಕೂಡ ಭಾರತದಲ್ಲಿ ಎಲ್ಲಾ ಮಳೆಯಾಶ್ರಿತ ಭಾಗಗಳಲ್ಲಿ ಬೆಳೆಯಲಾಗ್ತಿದೆ. ಹರಳನ್ನ ಯಥೇಚ್ಛವಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯಲಾಗ್ತಿರೋದ್ರಿಂದ ಮುಂಗಾರಿನಲ್ಲಿ ನಾವು ಇದನ್ನ ಶಿಫಾರಸು ಮಾಡ್ತೀವಿ ಬೆಳೆಯಿರಿ ಅಂತ. ಹಾಗೇನೆ ಬೆಳೆಯಲಿಕ್ಕೆ ಸೂಕ್ತ ಸಮಯ ಅಂದ್ರೆ ಮೇ ಇಂದ ಆಗಸ್ಟ್ ವರೆಗೂ ಯಾವಾಗ್ಲಾದ್ರೂ ಕೂಡ ರೈತ ಬಾಂಧವರು ಬಿತ್ತನೆ ಕಾರ್ಯ ಕೈಗೊಳ್ಳಬಹುದು. ಪ್ರಮುಖವಾಗಿ ಜೂನ್ ಮತ್ತೆ ಜುಲೈ ತುಂಬಾ ಸೂಕ್ತವಾದ ಬಿತ್ತನೆ ಸಮಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ವಾರ್ಷಿಕ ಮಳೆಯ ಪ್ರಮಾಣ ಏನ್ ಹೇಳ್ತೀವಿ ನಾವು, 500-750 mm ಮಳೆ ಎಲ್ಲಿ ಬೀಳುತ್ತೆ ಅಂದ್ರೆ ನಮ್ಮ ಖುಷ್ಕಿ ಬೇಸಾಯ ಕ್ರಮಗಳು ಎಲ್ಲೆಲ್ಲಿ ಚಾಲ್ತಿಯಲ್ಲಿದ್ದಾವೆ ಅಂತ ಎಲ್ಲ ಪ್ರದೇಶಗಳಲ್ಲೂ ನಾವು ಈ ಒಂದು ಬೆಳೆಯನ್ನ ಬೆಳ್ಕೊಬಹುದು. ಭೂಮಿಯ ಮೇಲ್ಮೈ ಉಷ್ಣಾಂಶ ಯಾವುದೇ ಬೆಳೆಗೆ ಅದರದ್ದೇ ಆದ ಒಂದು ಉಷ್ಣಾಂಶ ಮತ್ತೆ ವಾತಾವರಣದ ಆರ್ದ್ರತೆ ಮತ್ತೆ ಮಳೆಯ ಪ್ರಮಾಣ ಈ ರೀತಿಯ ಅವಶ್ಯಕತೆಗಳು ಇರುತ್ತೆ. ಹಾಗೇನೆ ಈ ಬೆಳೆಯನ್ನು ಯಾವುದೇ ಪ್ರದೇಶದ ಭೂಮಿಯ ಮೇಲ್ಮೈ ಉಷ್ಣಾಂಶ 20-36 degrees centigrade ಎಲ್ಲಿರುತ್ತೋ ಅಂತ ಪ್ರದೇಶಗಳಲ್ಲಿ ಈ ಬೆಳೆಯನ್ನ ಒಂದು ಲಾಭದಾಯಕವಾಗಿ ನಾವು ಬೆಳಿಬಹುದಾಗಿದೆ ಸರ್. ಇನ್ನು ಮುಖ್ಯವಾಗಿ ನಾವು ಈ ಹರಳು ಬೆಳೆಯಲ್ಲಿರುವಂತಹ ತಳಿಗಳಿಗೆ ಬಂದ್ರೆ ಯಾವ್ಯಾವ ತಳಿಗಳನ್ನ ನಮ್ಮ ರೈತ ಬಾಂಧವರು ಬಳಸ್ಕೋಬಹುದು ಅಂತ? ಓಕೆ, ತಳಿಗಳಿಗೆ ಬಂದ್ರೆ ಈಗ ಜ್ವಾಲ ಮತ್ತೆ ಜ್ಯೋತಿ ಅಂತ ನಮ್ಮಲ್ಲಿ ಎರಡು ತಳಿಗಳಿದಾವೆ. ಹಾಗೇನೆ ನಮ್ಮಲ್ಲಿ ಇವಾಗ ಪ್ರಸ್ತುತ ಸಂಕರಣ ತಳಿಗಳು ತುಂಬಾ ಪ್ರಚಲಿತದಲ್ಲಿದ್ದು DCH 177, DCH 516 ಅಂತಿವೆ, 516, ಆಮೇಲೆ ICH 66 ಅಂತ, ಇವೆಲ್ಲವೂ ಕೂಡ ಅತ್ಯಂತ ಜನಪ್ರಿಯವಾದ ಹರಳಿನ ಸಂಕರಣ ತಳಿಗಳಾಗಿದ್ದಾವೆ ಸರ್. ಇವುಗಳನ್ನ ರೈತ ಬಾಂಧವರು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಈ ತಳಿಗಳ ಬೀಜಗಳು ಲಭ್ಯವಿದ್ದು ತಾವು ಇಲ್ಲಿಂದ ಕೊಂಡುಬಿಟ್ಟು ಬಿತ್ತನೆ ಮಾಡೋದ್ರಿಂದ ಒಂದು ಉತ್ತಮವಾದ ಬೆಳೆಗಳನ್ನು ತಗೊಳ್ಬಹುದಾಗಿದೆ. ಅಂದ್ರೆ ಈ ತಳಿಗಳ ಅವಧಿ ಎಷ್ಟು ಅಂತೇಳಿ? ತಳಿಗಳು ಏನಿದಾವೆ ಅವೆಲ್ಲವೂ ಕೂಡ ಮಧ್ಯಮ ಅವಧಿ ತಳಿಗಳ ಆಗಿದ್ದು ಮೊದಲನೇ ಗೊಂಚಲು ಕಟಾವಿಗೆ ಒಂದು 90-100 days ಬರುತ್ತೆ. ತದನಂತರ ಈ ಸರಣಿ ಕ್ರಮದಲ್ಲಿ ಈ ಗೊಂಚಲುಗಳು ಕಟಾವಿಗೆ ಬರೋದ್ರಿಂದ ಪ್ರತಿ ಒಂದು 20 ದಿನಗಳ ಅಂತರದಲ್ಲಿ ನಾವು ಒಂದು 5-6 ಕಟಾವುಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ಪೂರ್ಣ ಬೆಳೆ ಅವಧಿಯನ್ನ ಒಂದು 150-160 days ನಾವು ತಗೊಳ್ಬಹುದಾಗಿದೆ ಸರ್. ಹಾಗೇನೆ ಸಂಕರಣ ತಳಿಗಳಲ್ಲೂ ಕೂಡ ಮಧ್ಯಮ ಅವಧಿಯ ತಳಿಗಳೇ ಆಗಿರೋದ್ರಿಂದ ಅವು ಕೂಡ ಒಂದು 90-100 days ಪ್ರಥಮ ಗೊಂಚಲು ಕಟಾವಿಗೆ ಬರೋದ್ರಿಂದ ತದನಂತರದ ಗೊಂಚಲುಗಳು ಕ್ರಮವಾಗಿ ಒಂದು 20 ದಿನಗಳ ಅಂತರದಲ್ಲಿ ಬರೋದ್ರಿಂದ ಅವುಗಳನ್ನು ಕೂಡ ನಾವು ಒಂದು 160-180 days ಸ್ವಲ್ಪ ಕವಲುಗಳು ಜಾಸ್ತಿ ಸಂಕರಣ ತಳಿಗಳಲ್ಲಿ ಬರೋದ್ರಿಂದ ಒಂದ್ ಸ್ವಲ್ಪ ಅವಧಿಯಲ್ಲಿ ಹೆಚ್ಚಳ ಆಗುತ್ತೆ ಸರ್. ಇನ್ನು ಮುಖ್ಯವಾಗಿ ನಾವು ಈ ಭೂಮಿಯ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕಾಗುತ್ತೆ? ಯಾವುದೇ ಮಳೆಯಾಶ್ರಿತ ಬೆಳೆಯಲ್ಲಿ ಭೂಮಿಯ ಸಿದ್ಧತೆ ಮಾಗಿ ಉಳುಮೆಯಿಂದ ಪ್ರಾರಂಭವಾದ್ರೆ ಅದು ಅತ್ಯುತ್ತಮ ಅಂತ ನಾವು ಹೇಳ್ತೀವಿ. ಯಾಕೆ ಅಂದ್ರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ನೀರಿನ ಒಂದೇ ಒಂದು ಆಕಾರ ಅಂದ್ರೆ ಮಳೆ ನೀರಾಗಿರುತ್ತೆ. ಆ ಮಳೆ ಬಿದ್ದಂತ ಮಳೆ ನೀರನ್ನ ಅದೇ ಪ್ರದೇಶದಲ್ಲಿ ನಾವು ಇಂಗಿಸಿ ಭೂಮಿಯ ತೇವಾಂಶವನ್ನ ಹಿಡಿದಿಟ್ಕೊಳ್ಳೋ ವ್ಯವಸ್ಥೆಗಳನ್ನ ಮಾಡಿದ್ದೇ ಆದಲ್ಲಿ ನಮಗೆ ಮುಂದಿನ ಭೂಮಿಯ ಹದ ಮಾಡುವಿಕೆ ಮತ್ತೆ ಬೀಜ ಮೊಳೆಯುವಿಕೆ ಮತ್ತೆ ತದನಂತರದ ಬೆಳೆಯ ಬೆಳವಣಿಗೆ ಹಂತಗಳು ಉತ್ಕೃಷ್ಟವಾಗಿ ಬರುತ್ತೆ ಸರ್. ಹಂಗಾಗಿ ಹೊರತಾಗಿ ಯಾವುದೇ ಸಂದರ್ಭದಲ್ಲಿ ನಾವು ಹರಳನ್ನು ಹಾಕಬೇಕಂತ ಅನ್ಕೊಂಡಿದ್ದಲ್ಲಿ ಹಿಂದಿನ ಸೀಸನ್ ಯಾವ ಕ್ರಾಪ್ ಇರುತ್ತೆ ಅದನ್ನು ತೆಗೆದ ನಂತರ ನಾವು ಮಾಗಿ ಉಳುಮೆ ಮಾಡಿ ಭೂಮಿಯನ್ನ ರೆಡಿ ಮಾಡಿ ಇಟ್ಕೊಬೇಕು. ಅವಾಗ ನಮಗೆ ಈ ಬೇಸಿಗೆ ಕಾಲದಲ್ಲಿ ಬರುವಂತಹ ಅನ್ಯೂಶುವಲ್ ರೈನ್ಸ್ ಏನಿರುತ್ತೆ, ಪೂರ್ವ ಮುಂಗಾರಿನ ಏನು ಮಳೆಗಳು ಬರುತ್ತೆ ನಮಗೆ, ಆ ಮಳೆಗಳನ್ನ ನಾವು ಎಫಿಶಿಯಂಟ್ ಆಗಿ ಕನ್ಸರ್ವ್ ಮಾಡಿಬಿಟ್ಟು ನಾವು ಸಾಯಿಲ್ ಅಂಡ್ ಮಾಯಿಶ್ಚರ್ ಕನ್ಸರ್ವೇಶನ್ ಕೂಡ ಮಾಡ್ಕೊಬೋದಾಗಿದೆ, ನೀರಿನ ಸಂರಕ್ಷಣೆ ಮಾಡ್ಕೊಬಹುದು. ತದನಂತರ ಆ ರೀತಿ ಮಾಗಿ ಉಳುಮೆ ಮಾಡಿ ರೆಡಿ ಇಟ್ಕೊಂಡಂತ ಜಾಗವನ್ನ ನಾವು ಕಲ್ಟಿವೇಟರ್ ಅಥವಾ ಹಲ್ಬೆಗಳನ್ನ ಹಾಕ್ಬಿಟ್ಟು ಭೂಮಿಯನ್ನ ಸಾಧಾರಣವಾಗಿ ಹದ ಮಾಡಿಕೊಂಡ್ರೆ ಸಾಕಾಗಿದೆ. ಯಾಕೆಂದ್ರೆ ಇದು ಒಂದು ಬೋಲ್ಡ್ ಸೀಡ್ ಇರುವಂತ ದಪ್ಪ ಬೀಜ ಇರುವಂತ ಬೆಳೆಗಳಾಗಿದ್ರಿಂದ ತುಂಬಾ ಫೈನ್ ಟಿಲ್ತ್ ಏನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ತೀರಾ ನುಣುಪಾಗಿ ಹಸನಾಗಿ ಏನೋ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಒಂದು ಕಲ್ಟಿವೇಟರ್ಸ್ ನ ಪಾಸ್ ಮಾಡ್ಕೊಳೋದ್ರಿಂದ ನಾವು ಭೂಮಿಯನ್ನ ಬೇಕಾದ ಸ್ಥಿತಿಗೆ ತರಬಹುದಾಗಿದೆ. ಸರ್, ಎಷ್ಟು ಪ್ರಮಾಣದ ಬಿತ್ತನೆ ಬೀಜವನ್ನು ಒಂದು ಎಕರೆಗೆ ಬಳಸಬೇಕಾಗುತ್ತೆ? ಒಂದು ಎಕರೆ ಪ್ರದೇಶಕ್ಕೆ ಹರಳನ್ನು 2 kg ಬಿತ್ತನೆ ಬೀಜ ಅಂತ ನಾವು ಶಿಫಾರಸು ಮಾಡ್ತೀವಿ. ಯಾಕೆ ಅಂದ್ರೆ ಇದು ದಪ್ಪ ಬೀಜಗಳುಳ್ಳ ಬೆಳೆಯಾಗಿದ್ದು ನಂಬರ್ ಒನ್. ಎರಡನೇದಾಗಿ ಇದು ಅಗಲ ಸಾಲುಗಳುಳ್ಳ ಬೆಳೆಯಾಗಿರುತ್ತೆ. ಅಂತ ಸಂದರ್ಭದಲ್ಲಿ ನಾವು 2 kg ಬಿತ್ತನೆ ಬೀಜವು ಸಾಕಾಗುತ್ತೆ ಒಂದು ಎಕರೆ ಪ್ರದೇಶಕ್ಕೆ. ಭೂಮಿಯನ್ನ ಹದ ಮಾಡಿದ ನಂತರ 90 cm ಅಂದ್ರೆ 3 ಅಡಿಗಳಿಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಸಾಲುಗಳನ್ನ ಕೊರೆದು ಪ್ರತಿ ಸಾಲಲ್ಲಿ 2 ಅಡಿ ಅಂತರಕ್ಕೆ ಬೀಜಗಳನ್ನ ಊರ್ಕೊಂಡು ಅಥವಾ ಬಿತ್ತನೆ ಮಾಡ್ಕೊಂಡು ಹೋಗೋದ್ರಿಂದ ನಾವು ಒಂದು 18,000 ಸಸ್ಯ ಸಂಖ್ಯೆಯನ್ನು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಪಡ್ಕೊಳ್ಬಹುದಾಗಿದೆ. ಹಂಗ್ ಮಾಡಿದ್ದೇ ಆದಲ್ಲಿ ನಾವು ಒಂದು ಉತ್ತಮವಾದ ಇಳುವರಿಯನ್ನ ಪಡ್ಕೊಬಹುದು. ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರವನ್ನು ಎಷ್ಟು ಕೊಡಬೇಕಾಗತ್ತೆ? ಕೊಟ್ಟಿಗೆ ಗೊಬ್ಬರವನ್ನ ನಾವು ಹರಳಿಗೆ 10 tons per hectare ಅಂತ ಶಿಫಾರಸುಗೊಳಿಸಿರ್ತೀವಿ. ಈ ಶಿಫಾರಸುಗೊಂಡ 10 tons ಕೊಟ್ಟಿಗೆ ಗೊಬ್ಬರವನ್ನು ನಾವು ಭೂಮಿಯನ್ನ ಹದ ಮಾಡುವ ಮುನ್ನ 15 ದಿವಸಗಳ ಮುಂಚೆ ಅದನ್ನ ಬಿತ್ತನೆ ಮಾಡಬೇಕಾದಂತ ಭೂಮಿಗೆ ಒಂದು ಸೇರಿಸಿ ತದನಂತರ ಈ ಲ್ಯಾಂಡ್ ಪ್ರಿಪರೇಷನ್ ಆಕ್ಟಿವಿಟೀಸ್ ಏನ್ ತಗೊಂಡ್ರೆ ಅದು ಭೂಮಿಯಲ್ಲಿ ಸಂಪೂರ್ಣವಾಗಿ ಬೆರೆತು ಕಳೆದು ನೆಕ್ಸ್ಟ್ ಮೊಳಕೆ ಹೊಡೆಯುತ್ತಿರುವಂತ ಬೀಜಕ್ಕೆ ಲಭ್ಯವಾಗುತ್ತೆ ಸರ್ ಪೋಷಕಾಂಶಗಳು. ಇನ್ನ ಈ ಬೀಜಕ್ಕೆ ಬೀಜೋಪಚಾರ ಏನಾದ್ರು ಮಾಡಬೇಕಾಗತ್ತೆ? ಇವಾಗ ಬೀಜೋಪಚಾರದಲ್ಲಿ 2 ವಿಧಾನಗಳಿದೆ. ಒಂದು ನಮಗೆ ರೋಗ ಬಾಧೆಗಳು ಅಥವಾ ಕೀಟ ಬಾಧೆಗಳು ಬರಬಾರದು ಅಂತ ಈ ಥೈರಾಮ್ ಅಥವಾ ಕ್ಯಾಪ್ಟನ್ ಇಂತ ರಾಸಾಯನಿಕಗಳಿಂದ ಅಥವಾ ಶಿಲೀಂಧ್ರ ನಾಶಕಗಳಿಂದ ಬೀಜೋಪಚಾರಗಳನ್ನ ಮಾಡಬಹುದು ಸರ್. ಹಾಗೇನೆ ಇವಾಗ ಹರಳು ಒಂದು ಮಳೆಯಾಶ್ರಿತ ಬೆಳೆಯಾಗಿರೋದ್ರಿಂದ ಅಲ್ಪ ಖರ್ಚಿನ ಬೇಸಾಯ ಕ್ರಮಗಳಾದ ಜೈವಿಕ ಗೊಬ್ಬರಗಳು ಕೂಡ ನಾವು ಬಳಸ್ಕೊಂಡ್ರೆ ಇಳುವರಿಯಲ್ಲಿ ತುಂಬಾ ಚೆನ್ನಾಗಿ ಬರ ಸಾಧ್ಯತೆ ಇರುತ್ತೆ. ಅಂದ್ರೆ ಯಾವ್ಯಾವ ಜೈವಿಕ ಗೊಬ್ಬರ ಬಳಸ್ಕೋಬಹುದು? ರಂಜಕ ಕರಗಿಸುವ ಜೈವಿಕ ಗೊಬ್ಬರ, ಹಂಗೇನೆ ಸಾರಜನಕ ಸ್ಥಿರೀಕರಿಸುವಂತ ಜೈವಿಕ ಗೊಬ್ಬರ, ಹಾಗೆ ನಮ್ಮಲ್ಲಿ ಈ ಬೆಳೆಯ ವೇರು ವಲಯವನ್ನು ವೃದ್ಧಿಸುವಂತಹ ಒಂದು ದುಂಡಾಣು ಯುಕ್ತ ಜೈವಿಕ ಗೊಬ್ಬರ PGPR ಅಂತ ಹೇಳ್ತೀವಿ, ಇಂಥವನ್ನೆಲ್ಲ ಕೂಡ ನಾವು ಬಳಸ್ಕೊಬಹುದು. ಒಂದು ಎಕರೆ ಪ್ರದೇಶದ ಬಿತ್ತನೆ ಬೀಜಗೆ 250 g ಜೈವಿಕ ಗೊಬ್ಬರವನ್ನು ನಾವು ಬಳಸಿ ಬಿತ್ತನೆ ಮಾಡೋದ್ರಿಂದ ಉತ್ತಮವಾದ ಇಳುವರಿಯನ್ನು ಸಾಧಿಸಬಹುದಾಗಿದೆ. ಈ ಟ್ರೈಕೋಡರ್ಮಾವನ್ನು ಕೂಡ ಬಳಸ್ಕೋಬಹುದು ಬೀಜೋಪಚಾರ? ಟ್ರೈಕೋಡರ್ಮಾವನ್ನು ಕೂಡ ಬಳಸ್ಕೊಬಹುದು ಸರ್. ಅದು ಕೂಡ ಒಂದು ಜೈವಿಕ ಶಿಲೀಂಧ್ರನಾಶಕವಾಗಿರೋದ್ರಿಂದ ಯಾವುದೇ ರೀತಿಯ ಶಿಲೀಂಧ್ರ ಯುಕ್ತ ಯಾವುದಾದ್ರೂ ಒಂದು ರೋಗ ಬಾಧೆಗಳು ಅಂತ ಬಿತ್ತನೆ ಮಾಡುವಂತ ಪ್ರದೇಶದಲ್ಲಿ ಇದ್ದಲ್ಲಿ ಅದನ್ನ ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬಹುದಾಗಿದೆ. ಇನ್ನ ನಾವು ಈ ಭೂಮಿ ಸಿದ್ಧತೆಯ ಸಂದರ್ಭದಲ್ಲಿ ಎಕರೆಗೆ 4 tons ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿರ್ತೀವಿ. ಇನ್ನ ಬೇರೆ ಬೇರೆ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ಪೋಷಕಾಂಶ ನಿರ್ವಹಣೆಯಲ್ಲಿ ಇನ್ ಯಾವುದೇ ಬೆಳೆಗಳಿಗಿಂತ ಮಳೆಯಾಶ್ರಿತ ಪ್ರದೇಶದ ಯಾವುದೇ ಬೆಳೆಗಳಿಗಿಂತ ಅತಿ ಕಡಿಮೆ ಪ್ರಮಾಣದ ರಾಸಾಯನಿಕ ಗೊಬ್ಬರವನ್ನು ಶಿಫಾರಸುಗೊಂಡಿರುವ ಬೆಳೆ ಅಂದ್ರೆ ಅದು ಈ ಹರಳು ಬೆಳೆ. ಹರಳು ಬೆಳೆ ಇದು ದೀರ್ಘಾವಧಿ ಬೆಳೆ ಆಗಿದ್ರೂ ಕೂಡ ಯಥೇಚ ಪ್ರಮಾಣದ ಒಂದು ಬಯೋಮಾಸ್ ನ ಪ್ರೊಡಕ್ಷನ್ ಮಾಡುವಂತ ಜೈವಿಕ ರಾಶಿಯನ್ನು ಉತ್ಪಾದನೆ ಮಾಡುವಂತ ಬೆಳೆ ಆಗಿದ್ಯೂ ಕೂಡ ಇದರ ಬೇಡಿಕೆ ಇಡುವಂತ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಬಹಳಷ್ಟು ಕಡಿಮೆ. ಅಂದ್ರೆ ನಾವು 40 kg ಸಾರಜನಕ, 40 kg ರಂಜಕ ಮತ್ತೆ 20 kg ಪೊಟ್ಯಾಶ್ನ ಒಂದು ಹೆಕ್ಟೇರ್ ಪ್ರದೇಶ ಅಂದ್ರೆ 2.5 ಎಕರೆ ಪ್ರದೇಶಕ್ಕೆ ನಾವು ಶಿಫಾರಸುಗೊಳಿಸ್ತೀವಿ ಸರ್. ಈ ಗೊಬ್ಬರದಲ್ಲಿ 1/2 ಸಾರಜನಕವನ್ನ ಬಿತ್ತನೆ ಸಮಯದಲ್ಲಿ ಮತ್ತೆ ಶಿಫಾರಸುಗೊಂಡ ಪೂರ್ಣ ಪ್ರಮಾಣದ ರಂಜಕ ಮತ್ತೆ ಪೊಟ್ಯಾಶ್ ಗೊಬ್ಬರವನ್ನು ಬಿತ್ತನೆ ಸಮಯದಲ್ಲಿ ನಾವು ಸಾಲುಗಳಲ್ಲಿ ಬೆರೆಸಿ ಬಿತ್ತನೆ ಕೈಗೊಳ್ಬೇಕಾಗುತ್ತೆ. ಇನ್ನು ಉಳಿದ 50% ಏನು ಸಾರಜನಕ ಇದೆ ಅದನ್ನ 40 ದಿನಗಳಲ್ಲಿ 70 ದಿನಗಳಲ್ಲಿ 100 ದಿನಗಳಲ್ಲಿ ಮತ್ತೆ 130 ದಿವಸಗಳಲ್ಲಿ ಇವು ಬಹಳ ಪೋಷಕಾಂಶಗಳಿಗೆ ಸಂದಿಗ್ಧ ಹಂತಗಳು. ಅಂತ ಸಂದರ್ಭಗಳಲ್ಲಿ ನಾವು ಕೊಡೋದ್ರಿಂದ ಕಾಯಿ ಕಟ್ಟ ಸಮಯದಲ್ಲಿ ಏನು ಗಿಡಗಳಿಂದ ಒಂದು ಪೋಷಕಾಂಶಗಳ ಬೇಡಿಕೆ ವ್ಯಕ್ತವಾಗುತ್ತೆ ಅದನ್ನ ಸಮಗ್ರವಾಗಿ ನಾವು ಪೂರೈಕೆ ಮಾಡಬಹುದಾಗಿದೆ. ಅಂದ್ರೆ ನಾವು ಅರ್ಧ ಭಾಗ ಸಾರ್ವಜನಿಕವನ್ನ 4 ಹಂತಗಳಲ್ಲಿ ಕೊಡಬೇಕಾಗುತ್ತೆ. ಯಾಕೆಂದ್ರೆ ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ ನಾವು ಬಿತ್ತನೆ ಸಮಯದಲ್ಲೇನೆ ಶಿಫಾರಸುಗೊಂಡಿರುವ ಎಲ್ಲಾ ಸಾರಜನಕವನ್ನ ಬೆರೆಸಿದ್ದೇ ಆದಲ್ಲಿ ತದನಂತರದ ಕವಲಿನ ಹಂತದಲ್ಲಿ ಗಿಡಗಳಿಗೆ ಪೋಷಕಾಂಶಗಳ ವ್ಯತ್ಯಯ ಉಂಟಾಗಿ ಇಳುವರಿ ಕುಂಠಿತ ಆಗ ಸಾಧ್ಯತೆ ಇರುತ್ತೆ. ಇನ್ನು ನೀರಾವರಿ ಆಶ್ರಯದಲ್ಲಿ ಬೆಳೆಯೋದಾದ್ರೆ ಏನಾದರೂ ನೀರನ್ನ ಕೊಡಬೇಕಾಗತ್ತ? ಹರಳು ಒಂದು ಕುಷ್ಕಿ ಬೆಳೆ. ಹರಳಿಗೆ ನೀರು ಹಾಯಿಸಿ ಬೆಳೆದಿದ್ದಾದಲ್ಲಿ ಇಳುವರಿಯಲ್ಲಿ ಮಹತ್ತರವಾದ ಬೆಳವಣಿಗೆಗಳನ್ನ ನಾವು ಕಾಣಬಹುದಾಗಿದೆ ಸರ್. ಈ ಮಳೆಯಾಶ್ರಿತ ಪ್ರದೇಶದಲ್ಲೂ ಕೂಡ ನಾವು ಮಳೆ ನೀರನ್ನ ಕೊಯ್ಲು ಮಾಡಿ ಅದನ್ನ ಏನಾದರೂ ಶೇಖರಣೆ ಮಾಡಿ ಇಟ್ಕೊಂಡು ಅಥವಾ ಸಂದಿಗ್ಧ ಹಂತಗಳಲ್ಲಿ ಕೊಡೋದೇ ಆದ್ರೆ ಕವಲು ಒಡೆಯುವ ಹಂತ ಮತ್ತು ಹೂ ಬಿಡುವ ಹಂತಗಳು ಇವು ಸಂದಿಗ್ಧ ಹಂತಗಳಾಗಿರುತ್ತದೆ. ಆಯಾ ಹಂತಗಳಲ್ಲಿ ನಮ್ಮ ಬೆಳೆ ಏನಾದರೂ ನೀರಿನ ಅವಶ್ಯಕತೆಗಳನ್ನು ತೋರಿಸಿದ್ರೆ ಆ ಹಂತಗಳಲ್ಲಿ ಒದಗಿಸೋದ್ರಿಂದ ಒಳ್ಳೆ ಇಳುವರಿಯನ್ನು ಪಡೆಯಬಹುದಾಗಿದೆ. ಇನ್ನು ಕಳೆಗಳ ಒಂದು ನಿರ್ವಹಣೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಸಾಕಷ್ಟು ಸಾಲಿನಿಂದ ಸಾಲಿಗೆ 3 ಅಡಿ ಅಂತರ ಕೊಡ್ತೀವಿ, ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರ ಇರುತ್ತೆ, ಕಳೆಗಳು ಕೂಡ ಜೋರಾಗಿ ಬರ್ತಾವಲ್ವೇ? ಹೌದು, ಹರಳು ಒಂದು ಅಗಲ ಸಾಲುಳ್ಳ ಬೆಳೆಯಾಗಿರೋದ್ರಿಂದ ಅದರದ ಪ್ರಾಥಮಿಕ ಹಂತದಲ್ಲಿ ಆ ಮೊಳಕೆ ಒಡೆದ ಬೀಜದ ಸಸಿಯ ಬೆಳವಣಿಗೆ ಒಂದು ಸ್ವಲ್ಪ ಸ್ಲೋ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಈ ಕಳೆ ಬೀಜಗಳು ಮೇಲ್ಗೈ ಸಾಧಿಸೋ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಎಫೆಕ್ಟಿವ್ ವೀಡ್ ಮ್ಯಾನೇಜ್ಮೆಂಟ್ ತುಂಬಾ ಪ್ರಮುಖವಾದ ಅಂಶವಾಗಿದೆ. ಕಳೆ ನಿರ್ವಹಣೆ ಮಾಡೋದು ತುಂಬಾ ಪ್ರಮುಖವಾದ ಅಂಶವಾಗಿರುತ್ತದೆ ಸರ್. ಅಂತ ಸಂದರ್ಭದಲ್ಲಿ ಪ್ರಸ್ತುತ ದಿನಮಾನದ ಈ ಕೂಲಿ ಆಳುಗಳ ಲಭ್ಯತೆ ಮತ್ತು ಅವುಗಳಿಗೆ ತಗಲುವ ವೆಚ್ಚಗಳನ್ನ ನೋಡಿದಾಗ ಅದರಿಂದ ನಾವು ಈ ಹರಳು ಬೆಳೆಗೆ ರಾಸಾಯನಿಕ ಯುಕ್ತ ಕಳೆ ನಿರ್ವಹಣೆಯನ್ನ ಶಿಫಾರಸು ಮಾಡಿರ್ತೀವಿ. ಅಂತಹ ಸಂದರ್ಭದಲ್ಲಿ ರೈತ ಬಾಂಧವರು ಈ ಫ್ಲೂ ಕ್ಲೋರಾಲಿನ್ ಅಂತ ಕಳೆನಾಶಕವನ್ನ 1 ಕೆಜಿ ಆಕ್ಟಿವ್ ಇಂಗ್ರೀಡಿಯಂಟ್ ಅಂತ ಹೇಳ್ತೀವಿ, ಮೂಲ ರಾಸಾಯನಿಕ, ಅದನ್ನ 1 ಹೆಕ್ಟೇರ್ ಪ್ರದೇಶಕ್ಕೆ ಅಥವಾ ಉದಯಪೂರ್ವ ಕಳೆನಾಶಕವಾದ ಪೆಂಡಿಮಿಥ್ಲಿನ್ ಅದನ್ನ 1 ಕೆಜಿ ಆಕ್ಟಿವ್ ಇಂಗ್ರೀಡಿಯಂಟ್ ಪರ್ ಹೆಕ್ಟೇರ್ ಅಥವಾ ಅಲಾಕ್ಲೋರ್ ಅಂತ ಹೇಳ್ತೀವಿ ಅದನ್ನ 1.25 ಕೆಜಿ ಆಕ್ಟಿವ್ ಇಂಗ್ರೀಡಿಯಂಟ್ ಪರ್ ಹೆಕ್ಟೇರ್ ನ 750 ಲೀಟರ್ ನೀರಿಗೆ ಬೆರೆಸಿ ಉದಯಪೂರ್ವಕವಾಗಿ ಅದನ್ನ ನಾವು ಸಿಂಪಡಣೆ ಮಾಡೋದ್ರಿಂದ ಬಿತ್ತನೆಯಾದ ದಿನ ಅಥವಾ ಬಿತ್ತನೆಯಾದ ತದನಂತರದ ದಿನದಲ್ಲಿ ನಾವು ಸಮಗ್ರವಾಗಿ ಒಂದು 30 ದಿವಸಗಳವರೆಗೆ ಬರುವಂತಹ ಎಲ್ಲಾ ಕಳೆಗಳನ್ನು ಎಲ್ಲ ಜಾತಿಯ ಕಳೆಗಳನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದಾಗಿದೆ. ತದನಂತರ ಬೆಳೆ 30-40 ದಿವಸ ಆದ ನಂತರ ಅಂತರ ಬೇಸಾಯವನ್ನು ಕೈಗೊಂಡು ಗಿಡಗಳ ಬುಡಕ್ಕೆ ಮಣ್ಣನ್ನು ಏರು ಹಾಕೋದ್ರಿಂದ ನಮಗೆ ಮುಂಬರುವ ಕಳೆಗಳನ್ನು ಕೂಡ ನಾವು ನಿರ್ವಹಣೆ ಮಾಡಿ ತದನಂತರದ ದಿನಗಳಲ್ಲಿ ಆ ಬೆಳೆನೇ ಕಳೆಗಳನ್ನ ಒಂದು ನಿಯಂತ್ರಣ ಮಾಡಿ ಬೆಳವಣಿಗೆ ಹೊಂದೋದ್ರಿಂದ ಕಳೆಗಳ ಹಾವಳಿ ಅಷ್ಟೊಂದು ಬರೋದಿಲ್ಲ. ಇನ್ನೊಂದು ಮುಖ್ಯವಾದ ಒಂದು ಕ್ರಮ ಅಂತ ಅಂದ್ರೆ ಈ ಕುಡಿಚೂಟ ಅಂತದ್ದು ಹರಳು ಬೆಳೆನಲ್ಲಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹರಳಲ್ಲಿ ಕವಲುಗಳು ಸರಣಿ ಪರಿಸ್ಥಿತಿಯಲ್ಲಿ ಬರುತ್ತಾ ಇದೆ, ಒಂದಾದ ನಂತರ ಒಂದು ಬರೋದ್ರಿಂದ ನಾವು ಒಂದು ಗಿಡದಲ್ಲಿ ಒಂದು ಏಕಕಾಲಕ್ಕೆ 3-4 ಕವಲುಗಳನ್ನ ಬಿಟ್ಟು ಅವನ್ನ ಬೆಳೆಯೋದ್ರಕ್ಕಿಂತ ನಾವು ಒಂದು ಕವಲುಗಳನ್ನ ಬಿಟ್ಟು ತದನಂತರದ ಮತ್ತೊಂದು ಕವಲನ್ನು ಮಾತ್ರ ಬೆಳಿಲಿಕ್ಕೆ ನಾವು ಅವಕಾಶ ಕೊಡಬೇಕು. ಹಾಗೆ ಆ ಹಂತದ ಕವಲು ಬೆಳೆದ್ಮೇಲೆ 3ನೇ ಹಂತಕ್ಕೆ ಒಂದೇ ಒಂದು ಕವಲನ್ನ ನಾವು ಬೆಳವಣಿಗೆಗೆ ಅವಕಾಶ ಕೊಟ್ಟು ಮಿಕ್ಕೆಲ್ಲ ಅನುಪಯುಕ್ತ ಕವಲುಗಳು ಏನೇನು ನಮಗೆ ಕಾಣ್ತವೆ ಅವನ್ನೆಲ್ಲ ತೆಗೆದುಹಾಕೋದ್ರಿಂದ ನಮ್ಮ ಹರಳು ಗಿಡದಲ್ಲಿ ಏನು ದ್ಯುತಿ ಸಂಶ್ಲೇಷಣೆ ಅಂತ ಏನ್ ಹೇಳ್ತೀವಿ ಆಹಾರ ತಯಾರಿಕಾ ಕ್ರಮ, ಅದು ಆಗಿರೋದು ಎಲ್ಲದೂ ಕೂಡ ನಾವು ಏನು ಆಯ್ಕೆ ಮಾಡ್ಕೊಂಡಿರ್ತೀವಿ ಆ ಕವಲುಗಳಿಗೆ ಹೋಗ್ಬಿಟ್ಟು ನಮಗೆ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ. ಹಂಗೆ ಈ ಕ್ರಮಗಳನ್ನ ಅನುಸರಿಸೋದ್ರಿಂದ ಕೆಲವು ರೋಗಗಳು ಈಗ ಕಂದುಕೊಳ್ಳೆ ರೋಗ ಅಂತ ಏನ್ ಹೇಳ್ತೀವಿ ಅಂತಹ ರೋಗಗಳನ್ನು ಕೂಡ ನಾವು ಸಮಗ್ರವಾಗಿ ಹತೋಟಿ ಮಾಡಬಹುದಾಗಿದೆ. ಇನ್ನ ಈ ಹರಳನ್ನ ಯಾವ್ಯಾವ ಮಿಶ್ರ ಬೆಳೆ ಮತ್ತೆ ಅಂತರ ಬೆಳೆ ಪದ್ಧತಿಯಲ್ಲಿ ಬಳಸ್ಕೋಬಹುದು ಅಂತೀರಿ? ಹರಳನ್ನ ಪ್ರಸ್ತುತ ಸ್ಥಳೀಯವಾಗಿ ಚಾಲ್ತಿಯಲ್ಲಿರುವ ಯಾವುದೇ ಬೆಳೆಗಳ ಜೊತೆ ಮಿಶ್ರ ಬೆಳೆಯಾಗಿ ಅಥವಾ ಅಂತರ ಬೆಳೆ ಪದ್ಧತಿಯಲ್ಲಿ ಬೆಳೆಯಬಹುದಾಗಿದೆ. ಯಾಕೆಂದ್ರೆ ಹರಳು ಒಂದು ಅಗಲ ಸಾಲುಳ್ಳ ಬೆಳೆಯಾಗಿರೋದ್ರಿಂದ ತಾವು ಈಗಾಗಲೇ ಕೇಳಿರುವಂತೆ ಆ ಅಗಲ ಸಾಲುಗಳಲ್ಲಿ ಒಂದು 50-60 ದಿವಸದವರೆಗೆ ಈ ಜಾಗ ಬಳಸ್ಕೊಬಹುದಾಗಿದೆ. ಅಂತ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಅಲ್ಪಾವಧಿಯ ದ್ವಿದಳ ಧಾನ್ಯ ಬೆಳೆಗಳು ಅಥವಾ ಅಲ್ಪಾವಧಿಯ ಬಗೆಯ ಸಿರಿಧಾನ್ಯಗಳನ್ನು ಕೂಡ ನಾವು ಹರಳಿನಲ್ಲಿ ಯಶಸ್ವಿಯಾಗಿ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬೆಳೆಯಬಹುದಾಗಿದೆ. ಆದಾಗ್ಯೂ ಪ್ರಸ್ತುತವಾಗಿ ಚಾಲ್ತಿಯಲ್ಲಿರುವಂತಹ ಹರಳು ಮತ್ತು ತೊಗರಿ, ಒಂದು ಸಾಲು ಹರಳು, ತದನಂತರದ ಸಾಲು ತೊಗರಿ ಮತ್ತೆ ಹರಳು, ಈ ರೀತಿ ಒಂದು ಇಷ್ಟು ಒಂದು ಅನುಪಾತದಲ್ಲಿ ನಾವು ಹರಳು ಮತ್ತೆ ತೊಗರಿಯನ್ನು ತಗೊಂಬಹುದಾಗಿದೆ. ಹಾಗೆಯೇ ಮತ್ತೊಂದು ಪ್ರಮುಖ ಮಳೆಯಾಶ್ರಿತ ಬೆಳೆಯಾದ ಶೇಂಗಾವನ್ನು ಹರಳಿನಲ್ಲಿ ಒಂದು ಅನುಪಾತ ಮೂರು ಸಾಲುಗಳಲ್ಲಿ ನಾವು ತಗೊಳ್ಬಹುದಾಗಿದೆ. ಒಂದು ಸಾಲು ಹರಳು, ಮೂರು ಸಾಲು ನೆಲಗಡಲೆ, ನೆಲಗಡಲೆಯನ್ನು ತಗೊಳ್ಬಹುದಾಗಿದೆ. ಹಾಗೇನೆ ಹರಳು ಮತ್ತೆ ಸೂರ್ಯಕಾಂತಿ, ಹರಳು ಸಜ್ಜೆ, ಹರಳು ಜೋಳ, ಹರಳು ರಾಗಿ, ಹರಳು ಬರಗು ಮತ್ತು ಹರಳು ನವಣೆ, ನಮ್ಮ ಎಲ್ಲ ಸಿರಿಧಾನ್ಯಗಳನ್ನು ಕೂಡ ಹರಳಿನಲ್ಲಿ ಯಶಸ್ವಿಯಾಗಿ ಅಂತರ್ಬೆಳೆ ಮತ್ತು ಮಿಶ್ರ ಬೆಳೆ ಪದ್ಧತಿಯಲ್ಲಿ ನಾವು ತಗೊಳ್ಬಹುದಾಗಿದೆ. ಇನ್ನು ಮುಖ್ಯವಾದಂತ ಒಂದು ಹಂತ ಅಂದ್ರೆ ಈ ಕೊಯ್ಲು ಮಾಡೋದು, ಅನಂತರ ಈ ಬೀಜಗಳನ್ನ ಬೇರ್ಪಡಣೆ ಮಾಡುವಂತದ್ದು. ಹೌದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ಈ ಹರಳು ಒಂದು 90-100 ದಿವಸಗಳಲ್ಲಿ ಪ್ರಸ್ತುತ ಇರುವ ಚಾಲ್ತಿಯಲ್ಲಿರುವ ಅಧಿಕ ಇಳುವರಿ ಕೊಡುವ ತಳಿಗಳನ್ನ ಅಥವಾ ಸಂಕರಣ ತಳಿಗಳನ್ನ ಬಳಕೆ ಮಾಡಿ ರೈತರು ಬೆಳೆದಿದ್ದೇ ಆದಲ್ಲಿ ಈ ತಳಿಗಳು ನಮಗೆ ಬಿತ್ತನೆಯಾದ 90-100 ದಿವಸದಲ್ಲಿ ಅವು ಕಟಾವಿಗೆ ಬರ್ತವೆ. ಕಟಾವಿಗೆ ಬಂದಿರೋ ಗೊನೆಗಳು ಮಾಗಿರುವಾಗ ಅವು ಹಸಿರು ಬಣ್ಣದಿಂದ ಕಂದು ಅರಿಶಿನ ಬಣ್ಣಕ್ಕೆ ತಿರುಗುತ್ತೆ. ಅಂತ ಸಂದರ್ಭದಲ್ಲಿ ರೈತರು ಆ ಗೊನೆಗಳನ್ನ ಕಟ್ ಮಾಡಿಬಿಟ್ಟು ಕೊಯ್ಲು ಮಾಡಿ ಬೇಸಿಗೆ ಸಮಯಕ್ಕೆ ಈ ಕವಲುಗಳು ಆದಷ್ಟು ಕೊಯ್ಲಿಗೆ ಬರೋದ್ರಿಂದ ಒಂದು ಬಿಸಿಲಲ್ಲಿ ಒಂದೆರಡು ದಿವಸ ಒಣಗಿಸಬೇಕಾಗುತ್ತೆ. ತದನಂತರ ಆ ಒಣಗಿದ ಗೊಂಚಲಿನಿಂದ ಬೀಜಗಳನ್ನ ಅಂದ್ರೆ ಕಾಯಿಗಳನ್ನ ಬೇರ್ಪಡಿಸಿ ಆ ಬೇರ್ಪಡಿಸಿದ ಕಾಯಿಗಳನ್ನ ಯಂತ್ರಗಳು ಕೂಡ ಲಭ್ಯ ಇದೆ. ಹಾಗೆ ಒಂದು ಬೀಟಿಂಗ್ ಅಂತ ಹೇಳ್ತೀವಿ, ಬಡಿಯೋದ್ರಿಂದ ಕೂಡ ಎಲ್ಲ ಬೀಜಗಳು ಓಪನ್ ಆಗುತ್ತೆ. ಆ ಓಪನ್ ಆದ ಬೀಜಗಳನ್ನ ಒಂದು ತೂರುವಿಕೆಗೆ ಒಳಪಡಿಸಿ ನಾವು ರಾಶಿ ಮಾಡ್ಕೊಳ್ಬೋದಾಗಿದೆ. ಅವನ್ನ ಒಣಗಿಸ್ಬೇಕಾಗತ್ತೆ, ಏನಾದ್ರೂ ಒಣಗಿಸೋ ಅಂತ ಅವಶ್ಯಕತೆ ಏನಿಲ್ಲ, ಏನು ಇರೋದಿಲ್ಲ. ಒಟ್ಟಾರೆ ಅಧಿಕ ಇಳುವರಿ ಪಡಿಬೇಕು ಅಂದ್ರೆ ಯಾವ ಅಂಶಗಳ ಕಡೆಗೆ ಒತ್ತು ಕೊಡಬೇಕು ಅಂತೀರಿ? ಅಧಿಕ ಇಳುವರಿಗೆ ಹರಳಿನಲ್ಲಿ ಪ್ರಮುಖವಾಗಿ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜದ ಅವಶ್ಯಕತೆ ಬಹಳ ಮುಖ್ಯ. ಅಂದ್ರೆ ಉತ್ತಮವಾದ ತಳಿ ಆಯ್ಕೆ. ಉತ್ತಮವಾದ ತಳಿ, ಯಾಕೆಂದ್ರೆ ಹರಳು ಒಂದು ಪರಾಗಸ್ಪರ್ಶ ಆಗ ಬೆಳೆಯಾಗಿರೋದ್ರಿಂದ ನಾವು ಉಳಿಸಿಕೊಂಡ ಬೀಜಗಳನ್ನ ಹಾಕೋದ್ರಿಂದ ಮಹತ್ತರವಾಗಿ ಇಳುವರಿಯಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಸರ್ಟಿಫೈಡ್ ಸೀಡ್ಸ್, ಗುಣಮಟ್ಟದ ಬೀಜಗಳನ್ನ ದೃಢೀಕೃತ ಒಂದು ಸಂಸ್ಥೆಗಳಿಂದ ಪಡೆದುಕೊಂಡು ಅವನುಗಳನ್ನ ಬಿತ್ತನೆಗೆ ಉಪಯೋಗಿಸೋದ್ರಿಂದ ನಾವು ಇಳುವರಿಯಲ್ಲಿ ಪ್ರಮುಖವಾಗಿ ಬಹಳಷ್ಟು ಗಣನೀಯವಾಗಿ ಏರಿಕೆಯನ್ನು ಮಾಡ್ಕೊಬಹುದಾಗಿದೆ. ತದನಂತರ ಹರಳನ್ನ ಈ ಬದುಗಳ ಮೇಲೆ ಬೆಳೆಯಿದೆ ಅಥವಾ ಈ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬೆಳೆದಿದೆ, ಏಕ ಬೆಳೆ ಪದ್ಧತಿಯಲ್ಲಿ ನಾವು ಅಳಗಡಿಸಿಕೊಂಡಿದ್ದೆ, ಅದರಲ್ಲಿ ಒಂದು ಉತ್ತಮವಾದ ಇಳುವರಿಯನ್ನು ಪಡೆದು ಒಂದು ಆರ್ಥಿಕವಾಗಿ ಕೂಡ ಒಂದು ಒಳ್ಳೆಯ ಬೆಳೆ ಪದ್ಧತಿಯಾಗಿ ಇದು ಹೊರಹೊಮ್ಮುತ್ತೆ. ಹಾಗೆ ಸಾಧ್ಯವಾದಷ್ಟು ಹರಳನ್ನ ಶಿಫಾರಸು ಮಾಡಿದ ಸಮಯಕ್ಕೆನೆ ಬಿತ್ತನೆ ಮಾಡಬೇಕು. ದೀರ್ಘವಾಗಿ ಬೆಳೆಯಾಗಿರೋದ್ರಿಂದ ತುಂಬಾ ಲೇಟ್ ಆಗಿ ಸೋಯಿಂಗ್ ಬಿತ್ತನೆ ಮಾಡೋದ್ರಿಂದ ಈ ಬೆಳೆಗೆ ಬೇಕಾದಷ್ಟು ಬೆಳೆಯ ಅವಧಿ ಸಿಗದೆ ಇಳುವರಿಯಲ್ಲಿ ಬಹಳಷ್ಟು ಕುಂಠಿತ ಆಗ ಸಾಧ್ಯತೆ ಇರುತ್ತೆ. ಹಾಗೇನೆ ಬಿತ್ತನೆ ಬೀಜಗಳನ್ನ ಈ ಜೈವಿಕ ಗೊಬ್ಬರಗಳು ಹಾಗೂ ಶಿಲೀಂಧ್ರ ನಾಶಕಗಳು ಅಂತವುಗಳನ್ನ ಉಪಚರಿಸಿ ಬಳಸೋದ್ರಿಂದ ಇವೆಲ್ಲವೂ ಕೂಡ ಅತ್ಯಂತ ಕಡಿಮೆ ಖರ್ಚಿನ ಕೃಷಿ ತಂತ್ರಜ್ಞಾನಗಳಾಗಿರೋದ್ರಿಂದ ಇವನ್ನ ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ನಾವು ಒಳ್ಳೆಯ ಇಳುವರಿಯನ್ನು ಪಡೆಯಬಹುದಾಗಿದೆ. ಹಾಗೆ ಶಿಫಾರಸು ಪಡಿಸಿದ ರಸಗೊಬ್ಬರಗಳ ಬಳಕೆ, ಶಿಫಾರಸುಗೊಳಿಸಿದ ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಹಾಕಿ ಬಳಸೋದ್ರಿಂದ ಕೂಡ ನಾವು ಇಳುವರಿಯನ್ನ ಹೆಚ್ಚಿಸಬಹುದಾಗಿದೆ. ಹಾಗೆ ಸಸ್ಯ ಸಂರಕ್ಷಣೆ, ಕಾಲಕಾಲಕ್ಕೆ ಸಸ್ಯ ಸಂರಕ್ಷಣೆಯನ್ನ ಸರಿಯಾಗಿ ಮಾಡೋದ್ರಿಂದ ನಾವು ಇಳುವರಿಯನ್ನ ವೃದ್ಧಿಸಬಹುದಾಗಿದೆ. ಹಾಗೆ ಕಟಾವು, ಹರಳು ಬೆಳೆಯಲ್ಲಿ ಈ ಕಾಳಿನ ಸಿಡಿತ ಒಂದು ದೊಡ್ಡ ಸಮಸ್ಯೆ. ಬಟ್ ಇತ್ತೀಚೆಗೆ ನಾವು ಅಭಿವೃದ್ಧಿಪಡಿಸಿರುವ ಎಲ್ಲ ತಳಿಗಳು ಈ ಕಾಳು ಸಿಡಿತಕ್ಕೆ ನಿರೋಧಕತೆ ಹೊಂದಿರೋದ್ರಿಂದ ಈ ಪ್ರಸ್ತುತ ದಿನದ ತಳಿಗಳನ್ನು ಬಳಸಿಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ರೈತರು ಪಾರಾಗಬಹುದು. ಹಾಗೆ ಸರಿಯಾದ ಸಮಯಕ್ಕೆ ಕಟಾವು ಮಾಡಿ ಒಕ್ಕಣೆ ಮಾಡಿ ಮತ್ತೆ ಅದನ್ನ ಸಂಸ್ಕರಿಸಿ ಮಾರ್ಕೆಟಿಗೆ ಕೊಡೋದ್ರಿಂದ ಕೂಡ ಒಂದು ಉತ್ತಮವಾದ ಈಗ ಪೋಸ್ಟ್ ಹಾರ್ವೆಸ್ಟ್ ಕೊಯ್ಲಿನ ನಂತರದ ಏನ್ ಲಾಸಸ್ ಇದೆ ಅವನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ನಾವು ಒಂದು ಉತ್ತಮವಾದ ಇಳುವರಿಯನ್ನು ಪಡೆಯಬಹುದಾಗಿದೆ. ಅಂದ್ರೆ ಎಷ್ಟು ದಿನದವರೆಗೆ ನಾವು ಶೇಖರಣೆ ಮಾಡಬಹುದು ಅಂತೀರಿ? ಹರಳಿಗೆ ಯಾವುದೇ ರೀತಿಯ ಒಂದು ಶೇಖರಣೆಗೊಂಡಾಗ ಅಫೆಕ್ಟ್ ಮಾಡುವಂತ ಪೆಸ್ಟ್ಗಳಿಲ್ಲ. ಓಕೆ, ಅಂತ ಸಂದರ್ಭದಲ್ಲಿ ನೀವು ಒಳ್ಳೆಯ ಮಾರುಕಟ್ಟೆ ಧಾರಣೆ ಸಿಗೋವರೆಗೂ ಕೂಡ ನೀವು ಇಟ್ಕೊಬಹುದು. ಯೂಶುವಲಿ ಒಂದು 2-3 ವರ್ಷಗಳು ಕೂಡ ನೀವು ಹರಳನ್ನ ಬೆಳೆದಿದ್ದು ಇಟ್ಕೊಂಡಿರೂ ಕೂಡ ಅದಕ್ಕೆ ಏನು ಆಗೋದಿಲ್ಲ. ಅಂದ್ರೆ ಅವು ಕಾಯಿ ರೂಪದಲ್ಲಿ ಇಟ್ಕೊಳ್ಳೋದು ಒಳ್ಳೇದು, ಬೀಜದ ರೂಪದಲ್ಲಿ ಇಟ್ಕೊಬೇಕು. ಕಾಯಿ ರೂಪದಲ್ಲಿ ಇಟ್ಕೊಬಾರದು, ಸಂಸ್ಕರಿಸಿ ಬೀಜದ ರೂಪದಲ್ಲಿ ಮಾಡಿ ಚೀಲಗಳನ್ನ ಮಾಡಿಬಿಟ್ಟು ಇಟ್ಕೊಳ್ಳೋದ್ರಿಂದ ಯಾವಾಗ ನಿಮಗೆ ಮಾರುಕಟ್ಟೆ ಧಾರಣೆ ನಿಮಗೆ ಚೆನ್ನಾಗಿ ಸಿಗುತ್ತೆ ಅಂತ ಸಂದರ್ಭದಲ್ಲಿ ತಾವು ಮಾರಾಟ ಮಾಡಿಬಿಟ್ಟು ಒಳ್ಳೆಯ ಆದಾಯವನ್ನು ಪಡ್ಕೊಳ್ಬಹುದಾಗಿದೆ. ರೈತ ಬಾಂಧವರೇ, ತಮಗೆ ಈ ಹರಳು ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಆರ್ ಮೋಹನ್ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8978844475. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8978844475. ತುಂಬ ಸಂತೋಷ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಹರಳು ಬೆಳೆಯಲ್ಲಿ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಹರಳು ಬೆಳೆ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತು ಇದುವರೆಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆರ್ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬಾಢ್ ಕಾ ಪಾನಿ ಅಪ್ನೆ ಪೀಚೆ ಕೈ ಛುಪೆ ಹುವೆ ಖತರೆ ಛೋಡ್ ಜಾತಾ ಹೈ, ಸತರ್ಕ ರಹನಾ ಜರೂರಿ ಹೈ, ಘರ್ ವಾಪಸ್ ಕೇವಲ ಆಧಿಕಾರಿಕ ಘೋಷಣಾ ಕೆ ಬಾದ್ ಹಿ ಜಾಯೆ, ಸಭಿ ಬಿಜಲಿ ಕೆ ಉಪಕರಣೋ ಕಿ ಜಾಂಚ್ ಕರೆ, ಪಾನಿ ಔರ್ ಸೀವರ್ ಲೈನೋ ಕಿ ಭಿ ಜಾಂಚ್ ಕರೆ, ಬಾಢ್ ಕೆ ಫಿಸಲನ್ ವಾಲೆ ಮಲ್ಬೆ ಔರ್ ಚುಭನೆ ವಾಲಿ ವಸ್ತುವೋ ಸೆ ಬಚ್ ಕರ್ ಚಲೆ, ಟೂಟೆ ಹುವೆ ಬಿಜಲಿ ಕೆ ಖಂಬೋ ಔರ್ ತಾರೋ ಸೆ ಸಾವಧಾನ ರಹೆ, ಮಲೇರಿಯಾ ಸೆ ಬಚಾವ್ ಕೆ ಲಿಯೆ ಮಚ್ಛರ್ದಾನಿ ಕಾ ಪ್ರಯೋಗ ಕರೆ, ಉಬ್ಲಾ ಹುವಾ ಯಾ ಕ್ಲೋರಿನ್ ಯುಕ್ತ ಪಾನಿ ಹಿ ಪಿಯೆ, ಬಾಢ್ ಕೆ ಸಂಪರ್ಕ ಮೇ ಆಯ ಖಾದ್ಯ ಪದಾರ್ಥೋ ಕೋ ನ ಖಾಯೆ, ಬಚ್ಚೋ ಕೋ ಬಾಢ್ ಕೆ ಪಾನಿ ಮೇ ಖೇಲ್ನೆ ನಾ ದೇ, ಯದಿ ಆಪ್ ದೂಸರೋ ಕಿ ಸಹಾಯತಾ ಕರ್ ಸಕ್ತೆ ಹೈ ತೋ ಅವಶ್ಯ ಕರೆ. ತಯಾರಿ ಮೇ ಹಿ ಸಮಜ್ದಾರಿ. ಲೈಟ್ನಿಂಗ್ ಸ್ಟ್ರೈಕ್ಸ್ ಕ್ಯಾನ್ ಕಾಸ್ ಸೀರಿಯಸ್ ಇಂಜುರೀಸ್ ಆರ್ ಈವನ್ ಡೆತ್. ಇಫ್ ಯು ಕಮ್ ಅಕ್ರಾಸ್ ಎ ಲೈಟ್ನಿಂಗ್ ಸ್ಟ್ರಕ್ ವಿಕ್ಟಿಮ್, ಕಾಲ್ ಅನ್ ಆಂಬ್ಯುಲೆನ್ಸ್ ಇಮಿಡಿಯೇಟ್ಲಿ. It is safe to touch the victim. The body does not retain an electrical charge. Giving first aid while waiting for professional medical attention can save the victim's life. But if you are at risk from ongoing lightning, wait until danger has passed or move victim to a safer place if possible. If the person is unresponsive, he or she may have had a heart attack. Check for breathing and pulse and begin CPR. Keep CPR cycles going until further help arrives. If the victim is conscious but disoriented, lay them down with head lower than torso and legs. Learning CPR and first aid can be pivotal in an emergency situation. Be smart, be prepared. Issued in public interest by NDMA and IIPHG. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಕೃಷಿ ಮಾಹಿತಿ. ರೈತರು ಕೃಷಿಯನ್ನ ಪ್ರಧಾನ ಕಸುಬನ್ನಾಗಿ ಅಳವಡಿಸಿಕೊಂಡು ಪಶುಪಾಲನೆಯನ್ನ ಉಪಕಸುಬನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಕೈಕೊಟ್ಟಾಗ ಮಳೆಯ ಹಂಚಿಕೆಯಲ್ಲಿ ವ್ಯತ್ಯಾಸ ಕಂಡುಬಂದಾಗ ಮೇವಿನ ಉತ್ಪಾದನೆಗೆ ಧಕ್ಕೆ ಉಂಟಾಗುತ್ತೆ. ಪಶುಪಾಲನೆ ಒಂದು ಮುಖ್ಯ ಕಸುಬಾಗಿ ಇವತ್ತು ಸ್ಥಾನ ಪಡೆದಿದೆ. ಇಂತಹ ಒಂದು ಸನ್ನಿವೇಶದಲ್ಲಿ ರೈತರು ಹೊಲದಲ್ಲಿ ಅಥವಾ ಜಮೀನಿನಲ್ಲಿ ನೀರಿನ ಅಭಾವದಿಂದ ಮೇವನ್ನು ಬೆಳ್ಕೊಳ್ಳೋದಕ್ಕೆ ಅಸಹಾಯಕರಾಗ್ತಾರೆ. ಇಂತಹ ಒಂದು ಸನ್ನಿವೇಶದಲ್ಲಿ ನಾವು ಮಣ್ಣುರಹಿತ ತಾಜಾ ಮೇವನ್ನು ಜಲಕೃಷಿಯಲ್ಲಿ ಉತ್ಪಾದನೆ ಮಾಡ್ಕೋಬಹುದು. ಜಲ ಅಂದರೆ ನೀರು. ಮಣ್ಣಿನ ಆಧಾರ ಇಲ್ಲದೆ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸ್ಕೊಂಡು ರೈತರು ತಮ್ಮ ಜಮೀನಿನಲ್ಲಿ ಅಥವಾ ಮನೆಯ ಹಿತ್ತಲಲ್ಲಿ ಕಡಿಮೆ ವೆಚ್ಚದಲ್ಲಿ ಮೇವಿನ ಬೆಳೆಯನ್ನು ಬೆಳ್ಕೊಂಡು ಪಶುಗಳಿಗೆ ಬೇಸಿಗೆನಲ್ಲಿ ಅಥವಾ ಬರಗಾಲದಲ್ಲಿ ಹಸಿರು ಮೇವನ್ನು ಒದಗಿಸೋದಕ್ಕೆ ಮಣ್ಣುರಹಿತ ತಾಜಾ ಮೇವು ಕೃಷಿ ಅಥವಾ ಜಲಕೃಷಿ ಅಂತ ಕರೀತಾರೆ. ಮುಖ್ಯವಾಗಿ ಸ್ವಯಂಚಾಲಿತ ತಾಂತ್ರಿಕತೆಯನ್ನು ಜೋಡಿಸ್ಕೊಂಡು ಈ ಜಲಕೃಷಿಯನ್ನು ಮಾಡ್ಕೋಬಹುದು. ಇದರಲ್ಲಿ ಈ ಮೇವು ಬೆಳೆಯುವಂಥ ಘಟಕ ಜೊತೆಗೆ ನಿರಂತರವಾದ ವಿದ್ಯುಚ್ಛಕ್ತಿ ಪೂರೈಕೆ ಇರಬೇಕಾಗತ್ತೆ. ತುಂತುರು ನೀರಾವರಿಯನ್ನು ಕೂಡ ನಾವು ಅಳವಡಿಸ್ಕೋಬೇಕಾಗತ್ತೆ. ಇನ್ನು ರೈತ ಬಾಂಧವರು ಸ್ಥಳೀಯ ಪರಿಕರಗಳನ್ನು ಬಳಸಿ ಕಡಿಮೆ ಬಂಡವಾಳದಲ್ಲಿ ಕಡಿಮೆ ನೀರಿನಲ್ಲಿ ವಿದ್ಯುಚ್ಛಕ್ತಿ ಅವಶ್ಯಕತೆ ಇಲ್ಲದಲೇ ಕೂಡ ಈ ಒಂದು ಜಲಕೃಷಿಯನ್ನು ಮಾಡ್ಕೋಬಹುದು. ಮುಖ್ಯವಾಗಿ ನಾವು ರೈತರಿಗೆ ಸಿಗುವಂಥ ಪರಿಕರಗಳನ್ನೇ ಬಳಸ್ಕೊಂಡು ಬಿದಿರಿನ ಅಟ್ಟವನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ 7.5 ಅಡಿ ಎತ್ತರ ಇರಬೇಕಾಗತ್ತೆ, 5 ಅಡಿ ಉದ್ದ ಇರುವಂಥ, 3 ಅಡಿ ಅಗಲ ಇರುವಂಥ ಬಿದಿರಿನ ಅಟ್ಟವನ್ನು ಮೆಟ್ಲು ರೂಪದಲ್ಲಿ ತಯಾರಿಸ್ಕೋಬೇಕು. ಈ ಒಂದು ವಿಧಾನದಲ್ಲಿ ನಾವು ಕೆಲವೊಂದು ಪರಿಕರಗಳನ್ನು ಕೂಡ ಸಿದ್ಧಪಡಿಸ್ಕೋಬೇಕಾಗತ್ತೆ. ಮೇವಿನ ಬೆಳೆಯ ಬಿತ್ತನೆ ಬೀಜಗಳು ಬೇಕಾಗ್ತವೆ. ಏಕದಳ ಮೇವಿನ ಬೆಳೆಯಾದರೆ ನಾವು ಮುಸ್ಕಿನ ಜೋಳ, ಗೋಧಿ, ಬಾರ್ಲಿ, ಓಟ್ಸ್ಗಳನ್ನು ಬಳಸ್ಕೋಬೋದು. ಯಾವುದೇ ಕಾರಣಕ್ಕೂ ಕೂಡ ಜೋಳವನ್ನು ಬಳಸಬಾರದು, ಯಾಕೆಂದರೆ ಎಳೆ ಜೋಳದಲ್ಲಿ ಈ ಹೈಡ್ರೋಸೈನಿಕ್ ಅಂಶ ಇರುತ್ತೆ. ಇದು ಜಾನುವಾರುಗಳಿಗೆ ವಿಷಕಾರಿಯಾಗಿ ಪರಿಣಮಿಸುತ್ತೆ. ಅದರಿಂದ ಜೋಳದ ಬೀಜವನ್ನು ಬಳಸ್ಕೋಬಾರ್ದು. ಇನ್ನು ದ್ವಿದಳ ಮೇವಿನ ಬೆಳೆ ಅಂತ ಅಂದರೆ ಮೇವಿನ ಅಲಸಂದೆ ಬಳಸ್ಕೋಬೋದು, ಹುರುಳಿಯನ್ನು ಬಳಸ್ಕೋಬೋದು. ಇದರ ಜೊತೆಗೆ ವಿನೆಗರ್ ದ್ರಾವಣ ಬೇಕಾಗತ್ತೆ, ಅಸಿಟಿಕ್ ಆಮ್ಲ, ಬಟ್ಟೆ ಚೀಲ ಬೇಕಾಗತ್ತೆ, ಒಣ ಹುಲ್ಲು ಕೂಡ ಬೇಕಾಗತ್ತೆ. ಭತ್ತದ ಹುಲ್ಲಾಗ್ಬೋದು, ರಾಗಿ ಹುಲ್ಲಾಗ್ಬೋದು, ಜೋಳದ ದಂಟುಗಳಾಗ್ಬೋದು, ಕಬ್ಬಿನ ಒಣಗರಿಗಳಾಗ್ಬೋದು. ಅದೇ ರೀತಿ ಈ ಪ್ಲಾಸ್ಟಿಕ್ ತಟ್ಟೆಗಳು ಅಥವಾ ತುಕ್ಕು ಹಿಡದೇ ಇರುವಂಥ ಲೋಹದ ತಟ್ಟೆಗಳನ್ನು ಕೂಡ ನಾವು ಬಳಸ್ಕೋಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ಸಂಶೋಧನಾ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು, ಅಥವಾ ಪಶುವೈದ್ಯಕೀಯ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸ್ಬೋದು, ಅಥವಾ ಗೋಪಾಲವಾಣಿ 1800-425-0012ಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:35. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಒಂದು ಪುಟ್ಟ ಪರಿಚಯ. ಸಂಜೆ 6:30ಕ್ಕೆ ಜಿಲ್ಲಾ ವಾರ್ತಾ ಪತ್ರ, 6:51ಕ್ಕೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, 7:02ಕ್ಕೆ ಜಾಲಿ ರೈಡ್, 7:45ಕ್ಕೆ ಯುವಜನತೆ ಮತ್ತು ಪರಿಸರದ ಕಾಳಜಿ. ಈ ವಿಷಯವಾಗಿ ಮಾತನಾಡಲಿದ್ದಾರೆ ಶಿವರಾಮ ಗೋಪಾಲಕೃಷ್ಣ ಗಾಂವ್ಕರ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ರಾತ್ರಿ 9:05ಕ್ಕೆ ಚಿರಸ್ಮರಣೆ ರೇಡಿಯೋ ಧಾರಾವಾಹಿ ಪ್ರಸಾರವಾಗಲಿದೆ. ನಿರಂಜನ ಅವರ ಕಾದಂಬರಿಯ ರೇಡಿಯೋ ರೂಪ ಕೆ ರಾಜೇಂದ್ರ ಕಾರಂತ್, ನಿರ್ಮಾಣ ಹೆಚ್.ಎಸ್. ಸರಸ್ವತಿ. ರಾತ್ರಿ 9:30ಕ್ಕೆ ಕಿತ್ತೂರು ಚೆನ್ನಮ್ಮ ನಾಟಕ ಪ್ರಸಾರವಾಗಲಿದೆ. ರಚನೆ ಜಾಕೀರ್ ನದಾಫ್, ಪ್ರಸ್ತುತಿ ಸವದತ್ತಿಯ ರಂಗ ಆರಾಧನಾ ಸಾಂಸ್ಕೃತಿಕ ಸಂಘದ ಕಲಾವಿದರು. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 10:35ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದಲ್ಲಿ